ಆಡುವ ನಗೆ ಚೆಲ್ಲುವ ಒದ್ದಾಡುವ ತೋಟಕ್ಕೆ ಕೆಚ್ಚಿಟ್ಟ ಹಾಗೆ ನಾರೆ ನೀನ ನೀರೆ ನಾನ ಹೂವು ತುಂಬಿ ಒಂದಾಗು ಹಾಗೆ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಂಗೀತ ನೀಡಿದ್ದಾರೆ ಕೋಟಿ ಚಿತ್ರ ಬಹಳ ಚೆನ್ನಾಗಿದೆ Thank you. ಸ್ಪರ್ಶ ಇದೆ, ಆನಂದ ಇನ್ನೆಲ್ಲೋ ಹಾಯಾಗಿದೆ. ರೆಕ್ಕೆಗಳಿಗೆ ಪ್ರೇಮ ರೆಕ್ಕೆ ಬಿಡಿಸುವಳು ವರವು ಹಣೆ ಬರವು ರತಿಯರವು ನಗವು ಕ್ರಮ ಕೇಳಿ ಹೋಲಿ ಹೃದಯದ ಬಾಗಿಲು ತೆರೆಯುವ ಮುಂಚೆಯೇ ರೋಮಕು ರೋಮಕು ರೋಮಾಂಚನ ಆತ್ಮೀಯ ಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸ್ವರ ನೀಡಿದ್ದಾರೆ ಬ್ಲಜ್, ಸಂಗೀತ ಮನೋಜ್ ಜರ್ಜೆ ಅವರದು. ಹೆದರದೆ ಬೆದರದೆ ಕುದುರದೆ ಬಾಬ, ಚಲವಿದೆ ಕಲವಿದೆ ಗೆಲುವಿದೆ ಬಾಬ, ಮುನಿಯುವ ನಲಿಯುವ ನಲಿಯುವ ಬಾಬ, ಕಲೆಯುವ ಬೆರೆಯುವ ಬೆರೆಯುವ ಬಾಬ. ಮಾಡೋಣ. Where the party at, boys? ಮಳೆಯಲಿ ಜೊತೆಯಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು. ಸಾಕಾಯ್ತು ಇನ್ನು ಕಾದು ಹೀಗ ಕೇಳಿದರೆ ನಾನಿರುಪಾಯ ಗಾಯಕರು ಸುಪ್ರಿಯಾ ಲೋಹಿತ್ ಹಾಗೂ ಹೇಮಂತ್, ಸಂಗೀತ ನೀಡಿದರೆ ಸತೀಶ್ ಆರ್ಯ, ಸಾಹಿತ್ಯ ಎಸ್ ಶ್ರೀಧರ್ ಅವರದು, ಚಿತ್ರ ಈ ದಿಲ್ ಹೇಳಿದೆ ನೀ ಬೇಕಂತ. ಕೊನೆಯದಾಗಿ ಕೇಳಿ ಆಕ್ಸಿಡೆಂಟ್ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಲಕ್ಷ್ಮಿ ಅವರದು. Thank you.